ಸ್ಥಿರ ಪ್ರತ್ಯಗಾತ್ಮ ಮೇಕ್ಷತ್ ಕಾಮಾನನುಯಂತಿ ಬಾಲಾಃ ತೇ ಮೃತ್ಯೋರ್ಯಂತಿ ವಿತತಸ್ಯ ಪಾಶಂ ಅಥ ಧೀರಾ ಅಮೃತತ್ವಂ ವಿದಿತ್ವಾ ಧ್ರುವಮಧ್ರುವೇಷು ಇಹನ ಪ್ರಾರ್ಥಯಂತೆ. ಸ್ವಯಂಭೂ ಸರ್ವಜ್ಞ ಸರ್ವಶಕ್ತ ಈಶ್ವರ ಪರಮಾತ್ಮ ದೇವರು ಪರಾಂಚಿ ಖಾನಿ ಹೊರಮುಖವಾಗಿ ವ್ಯತೃಣತ ಹೊರಮುಖವಾಗಿ ಕೊರೆದಿದ್ದಾನೆ. ವ್ಯತೃಣತ ಹೊರಮುಖವಾಗಿ ಕೊರೆದಿದ್ದಾನೆ ಯಾರು? ಸ್ವಯಂಭೂ ಪರಮಾತ್ಮ. ಹೀಗಾಗಿ ಇಂದ್ರಿಯಗಳು ಹೊರಮುಖವಾಗಿಯೇ ಇರುತ್ತವೆ. ಆ ಇಂದ್ರಿಯಗಳ ಸೆಟಪ್ ಏನಿದೆ, ಜ್ಞಾನೇಂದ್ರಿಯಗಳ ವ್ಯವಸ್ಥೆ ಏನಿದೆ, ಅದು ಹೊರಗೆ ಹೋಗುವುದೇ ಅದರ ವ್ಯವಸ್ಥೆ. ಹೊರಗೆಲ್ಲಿ ಖಾನಿ, ಇಂದ್ರಿಯಗಳು ಎಲ್ಲಿ ಹೋಗ್ತವೆ, ವಿಷಯಗಳ ಕಡೆಗೆ ಹೋಗ್ತವೆ. ಖ ಅಂದರೆ ಶಬ್ದ, ಆಕಾಶ, ಆಕಾಶ ಆಕಾಶದ ಗುಣ ಶಬ್ದ, ಶಬ್ದದ ಕಡೆಗೆಯೇ ಇಂದ್ರಿಯಗಳು ಹೋಗ್ತವೆ, ಇಂದ್ರಿಯ ಹೋಗ್ತದೆ. ರೂಪದ ಕಡೆಗೆ ಇಂದ್ರಿಯ ಹೋಗ್ತದೆ, ಸ್ಪರ್ಶದ ಕಡೆಗೆ ಇಂದ್ರಿಯ ಹೋಗ್ತದೆ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವು ವಿಷಯಗಳು. ಹೀಗಾಗಿ ತಸ್ಮಾತ್ ಆದ್ದರಿಂದ ಪರಾಕ್ ಪಶ್ಯತಿ, ಹೊರಗೆನೇ ಅವು ನೋಡ್ತಾ ಇರ್ತವೆ, ಹೊರಗಿನದನ್ನೇ ಅನುಭವಿಸ್ತಾ ಇರ್ತವೆ. ಅಂತರಾತ್ಮ ನ ಪಶ್ಯತಿ, ಅಂತರಾತ್ಮನನ್ನು ಅವು ಅನುಭವಿಸಲು ಸಾಧ್ಯವಿಲ್ಲ, ಗುರುತಿಸಲು ಸಾಧ್ಯವಿಲ್ಲ. ಇದು ವಿಷಯ ಹೀಗಿದೆ ಅಂತ ಭಾಷ್ಯ ಮುಗಿಸಿದೆ. ಏನಂತ ಮುಗಿಸಿದ ಭಾಷ್ಯವನ್ನು ನೋಡಿ, ಏವಂ ಸ್ವಭಾವೇ ಅಪಿ, ಅಲ್ಲಿ ಬಂದಿದೆ ಭಾಷ್ಯಕ್ಕೆ, ಏವಂ ಸ್ವಭಾವೇ ಅಪಿ ಸತಿ ಲೋಕಸ್ಯ ಕಶ್ಚಿತ್ ನದ್ಯಾಃ ಪ್ರತಿಶ್ರೋತಃ ಪ್ರವರ್ತನಮಿವ ಧೀರಃ ಧೀಮಾನ್ ವಿವೇಕೀ ಪ್ರತ್ಯಗಾತ್ಮಾನಂ ಪ್ರತ್ಯಕ್ಷ ಅಸೌ ಆತ್ಮ ಚೈತಿ ಪ್ರತ್ಯಗಾತ್ಮ. ಲೋಕದ ಸ್ವಭಾವವೇ ಹೀಗಿದೆ, ಯಾರು ಹೊರತಲ್ಲ. ಎಲ್ಲ ಸಮಸ್ತ ಜೀವರಾಶಿಗಳ ಇಂದ್ರಿಯಗಳ ಬಾಗಿಲು ಅಂತ ಏನಿವೆಯೋ, ಇವು ಹೊರಮುಖವಾಗಿ ಕೊರೆದಿದ್ದರಿಂದಾಗಿ ಈಶ್ವರನು ಅವು ಯಾವತ್ತೂ ಹೊರಮುಖವಾಗಿಯೇ ಹೋಗ್ತವೆ. ಇದು ಏವಂ ಲೋಕಸ್ಯ ಏವಂ ಸ್ವಭಾವೇ ಅಪಿ, ಇಡೀ ಪ್ರಪಂಚದ ಸ್ವಭಾವವೇ ಹೀಗಿರುವಾಗ ಹೇಗೆ? ಒಂದು ಉದಾಹರಣೆ ಕೊಡ್ತಾರೆ. ನದ್ಯಾಹ, ಸಾಮಾನ್ಯವಾಗಿ ನದಿಗಳು ಇಳುಕಲ ಭಾಗ ಎಲ್ಲಿದೆಯೋ ಆ ಕಡೆಗೆನೇ ಹೋಗ್ತದೆ. ಇದು ಸಹಜವಾದಂಥ ನದಿಯ ಒಂದು ಲಕ್ಷಣ. ಆದರೂ ಕೂಡ ಆ ನದಿಗಳು ಹೋಗುವ ಇಳುಕಲು ದೃಷ್ಟಿಯಲ್ಲಿ ಪ್ರತಿಶ್ರೋತಃ ಪ್ರವರ್ತನ ಇವ, ಅಕಸ್ಮಾತ್ತಾಗಿ ನದಿ ಹೊಳೆಬಿಡುತ್ತದೆ. ಎಲ್ಲೇ ಹೋಗಿರಿ ನೀವು, ನದಿ ಎಲ್ಲಿ ಹೊರಳುತ್ತದೋ ಅಲ್ಲಿ ತೀರ್ಥಕ್ಷೇತ್ರ ನಿರ್ಮಾಣ. ಅದು ದಕ್ಷಿಣಕ್ಕೆ ಪ್ರವಾಹ ಆಗ್ತಿತ್ತು ಅಂದರೆ ಅಕಸ್ಮಾತ್ ಅದು ಉತ್ತರಕ್ಕೆ ಮತ್ತೆ ಹೊರಳಿತು ಅಂತ ಹೇಳಿ, ಒಂದೇ ಮೈಲ್ ಹೋಗಲಿ ಅರ್ಧ ಮೈಲ್ ಹೋಗಲಿ ಸ್ವಲ್ಪ ಹಿಂಗೆ ಬರೋ ಒಂದು ಕರ್ವ್ ಆಗಲಿ, ಆ ಕರ್ವ್ ಏನಿದೆಯೋ ಅದು ತೀರ್ಥಕ್ಷೇತ್ರ. ಒಳಭಾಗ ಕರ್ವ್ ಹೊರಭಾಗ ಅಲ್ಲ, ಹೊಳಿಕೆಯ ಹೊರಭಾಗ ಅಲ್ಲ, ಹೊಳಿಕೆಯ ಒಳಭಾಗ. ಏನಾಗ್ತದೆ ಅಂತ ಋಷಿಕೇಶ್ ಬಗ್ಗೆ ಹೇಳ್ತಾರೆ, ಅಂತನೇ ಹರಿದ್ವಾರ್ ಬಗ್ಗೆ ಹೇಳ್ತಾರೆ. ಇನ್ನು ಅದು ಹೆಂಗೆ ಹೊರಳಿದೆ ಅನ್ನೋದು ನಾವು ವಿಮಾನ ಹತ್ತಿ ಮೇಲೆ ಹೋಗಿ ಅಲ್ಲಿಂದ ನೋಡಿದ್ವಿ ಅಷ್ಟು. ಡೆಹ್ರಾಡೂನ್ದಲ್ಲಿ ನಾವು ನೋಡೋ ಪ್ರಯತ್ನ ಮಾಡಿದೆ ಫ್ಲೈಟ್ನಿಂದ, ನಾನು ಈ ಕಡೆ ಕೂತಿದ್ದೆ ನನಗೆ ಗೊತ್ತಾಗ. ಒಂದು ಈಗ ಹೀಗೆ ಪ್ರವಾಹ ಆಗ್ತಾ ಇದೆ ಅಂತಂದರೆ ಅದು ಈ ಕಡೆಯಿಂದಾದರೂ ಹೊರಳಿ ಅಥವಾ ಆ ಕಡೆಯಿಂದಾದರೂ ಹೊರಳಿ, ಯಾವ ದಿಕ್ಕಿನಿಂದ ಪ್ರವಾಹ ಆಗಿದೆ ಅದೇ ದಿಕ್ಕಿಗೆ ಮರಳಿ ಹೋಗ್ತಿತ್ತು ಅಂತಂದರೆ ಆ ಭಾಗ ಏನಿದೆ ಅದು ತೀರ್ಥಕ್ಷೇತ್ರ. ಯುಟರ್ನ್ ಒಳಮುಖ ಹೊರಮುಖ ಅಲ್ಲ, ಅದರ ಪ್ರಭಾವ ಅಲ್ಲೂ ಇರ್ತದೆ. ಈಗ ಪರಮಾರ್ಥನ ಕೀರ್ತನ ಆನಂತರ ಗೀತಾ ಭವನ ಅವೆಲ್ಲ ಹೊರಮುಖ, ಬಟ್ ಅವು ಕೂಡ ಕ್ಷೇತ್ರ ಆಗಿವೆ ಅಲ್ಲ. ಇದು ಒಳಮುಖ, ಶಿವಾನಂದ ಆಶ್ರಮ ಮೇನ್ ಮೇನ್ ಅಂದರೆ ಶಿವಾನಂದ ಆಶ್ರಮ, ಅದು ಒಳಮುಖ. ವಶಿಷ್ಠ ಗುಹ ಒಳಮುಖ, ಎಲ್ಲ ದಯಾನಂದ ಆಶ್ರಮ ಒಳಮುಖ, ಆಂಧ್ರಾಶ್ರಮ ಒಳಮುಖ, ಅವೆಲ್ಲ ಹೊರಮುಖ. ಅದೇ ರೀತಿ ಹರಿದ್ವಾರ ಬಗ್ಗೆ ಹೇಳ್ತಾರೆ, ಹರಿದ್ವಾರ ಋಷಿಕೇಶ್ಗಿಂತ ತುಂಬ ವಿಶಾಲವಾಗಿದ್ದರಿಂದಾಗಿ ನಾವು ಭಾಳ ತುಂಬ ಮೇಲೆ ಹೋಗಿ ನೋಡಬೇಕಾಗ್ತದೆ. ಹೆಲಿಕಾಪ್ಟರ್ನ ನೋಡಿದ್ರೆ ಗೊತ್ತಾಗ್ತದೆ. ಈ ಉದಾಹರಣೆ ಯಾಕೆ ಕೊಟ್ಟರು? ಜೀವನದ ಪ್ರವಾಹವು ಯಾವತ್ತೂ ಇಂದ್ರಿಯಗಳು ವಿಷಯಗಳಿಗೆ ಹೋಗೋದೇ. ಅದು ಹೇಗೆ ಅಕಸ್ಮಾತ್ತಾಗಿ ಆಗ್ತದೋ ಹಾಗೆ ಇಷ್ಟೊಂದು ಜೀವರಾಶಿ, ಕೋಟಿ ಲಕ್ಷ ಕೋಟಿ ಸಹಸ್ರ ಜೀವರಾಶಿಗಳಲ್ಲಿ ಕೆಲವೇ ಕೆಲವು ಜೀವಗಳು ಆವೃತ್ತ ಚಕ್ಷುವು. ಅವು ಏನಾಗ್ತವೆ? ಹೊರಳು ನಿಂತಿರ್ತಾವೆ. ಅಂದ್ರೇನು? ಪ್ರವಾಹಕ್ಕೆ ವಿರುದ್ಧ. ಪ್ರವಾಹಕ್ಕೆ ವಿರುದ್ಧ. ಅವನಿಗೇನಂತ ಕರೀತಾರೆ? ಧೀರಃ ಧೀಮಾನ್. ಏನು ವಿಶಿಷ್ಟವಾದ ಸಾಧಕನಾಗಿದ್ದರಿಂದಾಗಿ, ವಿಶಿಷ್ಟವಾದ ವ್ಯಕ್ತಿಯಾಗಿದ್ದರಿಂದಾಗಿ ಇವನು ಮಾತ್ರ ಈ ಪ್ರಕಾರವಾಗಿ ವಿರುದ್ಧ ಇಸ್ತಾನೆ. ನೀವು ನೋಡಿ, ಪ್ರವಾಹದ ಜೊತೆ ಈಜಿದರೆ ಅದಕ್ಕೆ ಈಜುದಂತಾರೋ ಏನು ತೇಲುದಂತಾರೋ, ಆ ಬಂದು ಹೇಳ್ತಾನ್ಬೇಕಾದ್ರೆ ನೋಡಿದ್ರ ಹತ್ತು ಮೈಲ್ ಹೋಗಿದ್ದೆ ನಾನು. ಹತ್ತು ಮೈಲ್ ಬೇಡ ಮಾರಾಯ, ನಮ್ಮ ಎದುರಿಗೆ ಬೀಳು ಹತ್ತು ಫೂಟ್ ಹೋಗು ಸಾಕು, ಏ ಭಾರಿ ಪ್ರವಾಹ ಅದ ರೀ. ಆದರೂ ಕೆಲವು ಮಂದಿ ಬಿದ್ದು ಈಜಿ ಪಾರಾಗೋರಿದ್ದ, ಅವರು ಧೀರ. ಹೀಗೆ ಸ್ವಿಮ್ಮಿಂಗ್ ವಿಷಯದಲ್ಲಿ ಈ ಜಿಜ್ಞಾಸವು, ಹಾಗೆಯೇ ಸಂಸಾರದ ವಿಷಯದಲ್ಲಿ ಕೂಡ ಸಂಸಾರ ಎನ್ನುವ ಪ್ರವಾಹ ಸಾಮಾನ್ಯವಾಗಿ ಇಂದ್ರಿಯ ವಿಷಯಗಳು, ವಿಷಯಗಳ ಭೋಗಗಳು, ಇದು ಸಹಜ. ಯಾರ ಬಗ್ಗೆನೂ ಯಾರು ಅಸಹ್ಯ ಪಟ್ಕೊಂಬ ಅವಶ್ಯಕತೆ ಇಲ್ಲ, ಎಲ್ಲರಲ್ಲಿ ಇದು ಸಹಜ. ಇಂದ್ರಿಯ ಶಬ್ದಸ್ಪರ್ಶಾದಿ ವಿಷಯಗಳು ಮತ್ತು ಅವುಗಳಲ್ಲಿ ಭೋಗ ಪ್ರವೃತ್ತಿ, ಅವುಗಳಲ್ಲಿ ಬಯಕೆ ಕಾಮ ಇತ್ಯಾದಿಗಳು, ಇವು ಸಹಜ, ಯಾರೂ ಹೊರತುಪಡಿಸಿ ಸಾಧ್ಯವಿಲ್ಲ. ಹಾಗೆ ಅಲ್ಲಿ ಇಲ್ಲಿ ಕೆಲವು ಮಂದಿ ಇದ್ದಾರೆ, ಕೆಲವು ಜೀವರಾಶಿಗಳಿದ್ದಾರೆ, ಅವರೇನು ಮಾಡ್ತಾರೆ? ಅವರು ವಿರುದ್ಧವಾಗಿ ಇಸ್ತಾರೆ. ಧೀರ, ಅವರಿಗೆ ಧೀರರು ಅಂತ ನಾವು ಕರಿಬಹುದು. ಪ್ರತ್ಯಗಾತ್ಮಾನಂ, ಪ್ರತ್ಯಗಾತ್ಮ ಅಂದ್ರೇನು? ಪ್ರತ್ಯಕ್ಷ ಆತ್ಮಾಚ ಅಸೌ ಪ್ರತ್ಯಗಾತ್ಮ. ಅತ್ಯಂತ ಒಳಗಿದೆ ಪ್ರತ್ಯಕ ಆತ್ಮ ಎನ್ನುವ ಹೆಸರಿಂದ ಪ್ರಸಿದ್ಧವಾಗಿದೆ ಪ್ರತ್ಯಗಾತ್ಮ. ಹತ್ತು ಹೀಗೂ ಬರ್ಕೋಬಹುದು. ಯಾವುದು ಆತ್ಮ ಎನ್ನುವ ಹೆಸರಿಂದ ಪ್ರಸಿದ್ಧವಾಗಿದೆಯೋ ಅದು ಅತ್ಯಂತ ಒಳಗಿದೆ, ಪ್ರತ್ಯೇಕ. ಅದು ಅತ್ಯಂತ ಪ್ರತ್ಯೇಕವಾಗಿದೆ, ಅರ್ಥಾತ್ ಒಳಗಿದೆ. ಹೀಗಾಗಿ ಇಲ್ಲಿ ಪ್ರಯೋಗಿಸಿದ ಶಬ್ದ ಪ್ರತ್ಯಗಾತ್ಮ. ಒಳಗಿದ್ದಾನೆ ಅಂದರೆ ಎಲ್ಲಿದ್ದಾನೆ? ಏನೇನನ್ನು ನೀನು ಐಡೆಂಟಿಫೈ ಮಾಡಲಿಕ್ಕಾಗ್ತದೆ ಅದಕ್ಕಿಂತ ಒಳಗೆ. ನಿನಗೆ ಮನಸ್ಸು ಬುದ್ಧಿಗಳನ್ನು ಐಡೆಂಟಿಫೈ ಮಾಡಲಿಕ್ಕಾಗ್ತದ? ಸುಖ ದುಃಖ ನೋವು ಸಿಟ್ಟು ಮಾಡ್ತೇವೆ, ನಮ್ಗೆ ಗೊತ್ತಾಗ್ತದೆ. ಅದಕ್ಕಿಂತ ಒಳಗೆ ಅಂತಃಕರಣ ಐಡೆಂಟಿಫೈ ಮಾಡಲಿಕ್ಕಾಗ್ತದ? ಆಗ್ತದೆ ಸ್ವಾಮಿ. ಅದಕ್ಕಿಂತ ಒಳಗೆ ಸೈಲೆನ್ಸನ್ನು ಐಡೆಂಟಿಫೈ ಮಾಡಲಿಕ್ಕಾಗ್ತದ? ಆಗ್ತದೆ. ಅದಕ್ಕಿಂತ ಒಳಗೆ ಏನನ್ನು ಐಡೆಂಟಿಫೈ ಮಾಡ್ತೀವೋ ಅದರ ಒಳಗಿದೆ, ಅದು ಪ್ರತ್ಯಕ್ ಶಬ್ದದ ಅರ್ಥ. ಪ್ರತ್ಯಕ್ ಅಂದರೆ ಅತ್ಯಂತ ಒಳಗೆ. ಮತ್ತೆ ಅರ್ಥ ಕೊಡ್ತಾರೆ, ಪ್ರತೀಚಿ ಏವ ಆತ್ಮಶಬ್ದ ರೂಢ ಲೋಕೆ ನ ಅನ್ಯಸ್ಮಿನ್. ಈ ಒಳಗೆ ಒಳಗೆ ಒಳಗೆ ಒಳಗೆ ಇರುವ ಈ ಆತ್ಮನು ಆತ್ಮಶಬ್ದ ರೂಢ. ರೂಢ ಅಂದರೆ ಆರೂಢ. ಈ ಆತ್ಮಶಬ್ದ ಆರೂಢವಾಗಿರುತ್ತದೆ. ಎಲ್ಲಿ ಆರೂಢವಾಗಿರುತ್ತದೆ? ಆತ್ಮನು ಆತ್ಮನಲ್ಲಿ ಆರೂಢನಾಗಿರುತ್ತಾನೆ. ಇಲ್ಲ ಇಲ್ಲ, ಆತ್ಮನ ಒಳಗಿದೆ. ಆತ್ಮನ ಒಳಗಿದೆ ಅಂತಂದರೆ ಇದು ಆತ್ಮ ಅಲ್ಲ, ಒಳಗಿರೋದು ಆತ್ಮ. ರೂಢ ಆರೂಢ ನೆಲೆ ನಿಲ್ಲುವುದು, ಹ್ಯಾವಿಂಗ್ ಎಸ್ಟ್ಯಾಬ್ಲಿಷ್ಡ್ ಅಂತ. ಅವನು ಅಲ್ಲಿ ಸ್ಥಿತನಾಗಿದ್ದಾನೆ. ಎಲ್ಲಿ ಸ್ಥಿತನಾಗಿದ್ದಾನೆ? ಆತ್ಮನಲ್ಲಿ ಸ್ಥಿತನಾಗಿದ್ದಾನೆ. ಯಾರು ಸ್ಥಿತರಾಗಿದ್ದಾರೆ? ಆತ್ಮನು ಆತ್ಮ ಶಬ್ದದಲ್ಲಿ ಸ್ಥಿತನಾಗಿದ್ದಾನೆ. ಲೋಕದಲ್ಲಿ ಅನ್ಯಸ್ಮಿನ್ನ ಬೇರೆ ಎಲ್ಲೂ ನಿಲ್ಲಲಿಕ್ಕೆ ಆಗುವುದಿಲ್ಲ. ಬೇರೆ ಎಲ್ಲೂ ನಿಲ್ಲಲಿಕ್ಕಾಗುವುದಿಲ್ಲ. ಇದು ಘಟದಲ್ಲಿ ಮಣ್ಣು ಇದ್ದರೂ ಕೂಡ, ಘಟದಲ್ಲಿ ಮಣ್ಣು ಇದ್ದರೂ ಕೂಡ ಮಣ್ಣಿಗೂ ಘಟಕ್ಕೂ ಏನು ಸಂಬಂಧವೇ ಇಲ್ಲ. ಏಕೆಂದರೆ ಮಣ್ಣಿಗೆ ವಿಕಾರನೇ ಆಗಿಲ್ಲ. ಮಣ್ಣು ಮೊದಲು ಹೇಗಿತ್ತು ಈಗ ಹಾಗೇ ಇದೆ. ಘಟಕ್ಕೆ ವಿಕಾರ ಆಗಿದೆ, ಆಕಾರಕ್ಕೆ ವಿಕಾರ ಆಗಿದೆ. ಹಾಗೆಯೇ ಅನ್ನಮಯ ಪ್ರಾಣಮಯಾದಿ ಕೋಶಗಳಲ್ಲಿ ಆತ್ಮನು ಇದ್ದಾಗ್ಯೂ ಕೂಡ ಆತ್ಮನಲ್ಲಿ ಯಾವ ವಿಕಾರಗಳು ಆಗಿಲ್ಲ. ಆದ್ದರಿಂದ ಆತ್ಮ ಏನು? ಆತ್ಮನಲ್ಲಿ ಮಾತ್ರ ಇರಲಿಕ್ಕೆ ಸಾಧ್ಯ, ಬೇರೆ ಎಲ್ಲೂ ಇರಲಿಕ್ಕೆ ಆಗೋದೇ ಇಲ್ಲ. ಬೇರೆ ಎಲ್ಲೂ ಇರಲಿಕ್ಕೆ ಯಾಕೆ ಆಗೋದಿಲ್ಲ ಸ್ವಾಮಿ? ಎಲ್ಲ ಕಡೆಗೂ ಅವನೇ ಇದ್ದಾನೆ ಅಂತ ಹೇಳ್ತೀರಾ? ಆತ್ಮವನ್ನು ಹೊರತುಪಡಿಸಿ ಬೇರೆ ಅನ್ನೋದಿದ್ರೆ ಇರ್ತಿದ್ನೋ ಏನೋ ಗೊತ್ತಿಲ್ಲ. ಆತ್ಮನನ್ನು ಹೊರತುಪಡಿಸಿ ಬೇರೆ ಅನ್ನೋದು ಯಾವುದೂ ಇಲ್ಲ. ಅನ್ಯಸ್ಮಿನ್ನ ಮತ್ತೊಂದು ಕಡೆಗೆ ಅವನು ಇರಲಿಕ್ಕೆ ಸಾಧ್ಯವಿಲ್ಲ. ಅನ್ಯಸ್ಮಿನ್ನ ಭಾಷ್ಯ ಅವ ಇನ್ನೆಲ್ಲೂ ಇರಲಿಕ್ಕೆ ಆಗುವುದಿಲ್ಲ ಅನ್ನೋದನ್ನು ಎಂಫಸೈಸ್ ಮಾಡಲಿಕ್ಕೆ ಆತ್ಮನು ಆತ್ಮನಲ್ಲಿ, ಎರಡು ಆತ್ಮ ಅಲ್ಲ, ನಾನೇ ನನ್ನಲ್ಲಿ. ಏನು ತಪ್ಪಿಗೆ ಒಂದೇ ಅರ್ಥ, ನಾನೇ ನನ್ನಲ್ಲಿ, ನನ್ನಂತೆಯೇ ನಾನು ಮಾತ್ರ. ಬೇರೆ ಯಾವ ಶಬ್ದಗಳು ಇಲ್ಲಲ್ಲ ನಮಗೆ. ಆ ಬೇರೆ ಶಬ್ದಗಳನ್ನು ನೆಗೆಟ್ ಮಾಡಲಿಕ್ಕೆ ಈ ರೀತಿ ಹೇಳು, ಆತ್ಮನು ಆತ್ಮನಲ್ಲಿ ಆರೂಢನಾಗಿರುತ್ತಾನೆ. ಅವನಿಗೆ ನೀವು ಸಿದ್ಧಾರೂಢ ಅಂತ ಕರಿ ಮಾಮಾಜಿ ಕೇಳಿಸಿದ್ರು. ವ್ಯುತ್ಪತ್ತಿ ಪಕ್ಷಿ ಅಪಿ ತತ್ರೈವ ಆತ್ಮಶಬ್ದ ಪ್ರವರ್ತತೆ. ವ್ಯುತ್ಪತ್ತಿ ಪ್ರಕ್ಷೇಪ. ಈಗ ಆತ್ಮ ಅನ್ನುವ ಶಬ್ದದ ವ್ಯುತ್ಪತ್ತಿ, ಆತ್ಮ ಅನ್ನುವ ಶಬ್ದದ ವ್ಯುತ್ಪತ್ತಿ. ವ್ಯುತ್ಪತ್ತಿ ಅಂದರೆ ಈ ಶಬ್ದ ಹೇಗೆ ಹುಟ್ಟಿತು, ಈ ಶಬ್ದ ಇದು ಹೇಗೆ ಹುಟ್ಟಿತು ಅಂತ ನಾವು ಜಿಜ್ಞಾಸ ಮಾಡಿದ್ದಾದರೆ ವ್ಯುತ್ಪತ್ತಿ ಪ್ರಕ್ಷೇಪಿ ತತ್ರೈವ ಆತ್ಮಶಬ್ದ ವರ್ತತೆ. ಎಲ್ಲಿ ಹುಟ್ಟುತ್ತದೋ ಅಲ್ಲೇ ಆತ್ಮ ಇರುತ್ತೆ. ಏನು ವ್ಯುತ್ಪತ್ತಿ ಶಬ್ದ? ಅಸ್ಮತ್ ಪ್ರತ್ಯಯದಲ್ಲಿ ಯಾವುದಿದೆಯೋ ಅದು ಆತ್ಮ, ಇದು ವ್ಯುತ್ಪತ್ತಿ. ಅಸ್ಮತ್ ಅಸ್ಮತ್ ಪ್ರತ್ಯಯ ವಿಭಕ್ತಿ ಪ್ರತ್ಯಯದಲ್ಲಿ, ವಿಭಕ್ತಿ ಅಲ್ಲ ಪುರುಷ ಪ್ರತ್ಯಯಗಳಲ್ಲಿ ಅತಿ ಮುಖ್ಯವಾದ ಎರಡು ಶಬ್ದಗಳನ್ನು ಪ್ರಯೋಗಿಸ್ತೇವೆ, ಒಂದು ಅಸ್ಮತ ಇನ್ನೊಂದು ಯುಷ್ಮತ್. ಗೊತ್ತಾಯ್ತಾ? ಯುಷ್ಮತ್ ಸಿಂಗ್ಯುಲರ್ ಏನು? ನೀನು. ಯುಷ್ಮತ್ ದ್ವಿವಚನ ಏನು? ನೀವಿಬ್ಬರು. ಬಹುವಚನ ಏನು? ನೀವೆಲ್ಲರೂ. ಈ ಪ್ರತ್ಯಯಗಳನ್ನು ಉಪಯೋಗ ಮಾಡೋಕ್ಕಿಂತ ಪೂರ್ವದಲ್ಲಿ ಅಸ್ಮತ್ ಶಬ್ದ ಅಂದರೆ ಅಹಂ ಅಂತ. ಈವನ್ ಆವಾಂ, ಅಹಂ ಆವಾಂ, ಆವಾಂ ಶಬ್ದ ಉಪಯೋಗ ಮಾಡಬೇಕಾದ್ರೂ ಕೂಡ ಅಹಂ ಶಬ್ದ ಇಟ್ಕೊಂಡೇ ಆವಾಂ. ಹೇಳಿ ಹೇಳಿ, ನಾನು ಅನ್ನೋದನ್ನು ಬಿಟ್ಕೊಟ್ಟು ನಾವಿಬ್ಬರು ಅಂತ ಹೇಳಿ, ಅದು ನಾವೆಲ್ಲ ಅಂತ ಹೇಳಿ. ರೆಫರೆನ್ಸ್ ಇಲ್ಲ, ರೆಫರೆನ್ಸ್ ನಾನೇ. ನೀನು, ನೀವಿಬ್ಬರು, ನೀವೆಲ್ಲ, ನಾವಿಬ್ಬರು, ನಾವೆಲ್ಲ, ಅವನು, ಅವರಿಬ್ಬರು, ಅವರೆಲ್ಲ, ಯಾವುದೇ ತಗೊಂಡ್ರು ಕೂಡ ರೆಫರೆನ್ಸ್ ಪಾಯಿಂಟ್ ಯಾವುದಂದ್ರೆ ಅಹಂ. ಈ ಅಹಂ ಅರ್ಥಾತ್ ಅಸ್ಮತ್ ಪ್ರತ್ಯಯ, ಈ ಅಸ್ಮತ್ ಪ್ರತ್ಯಯವೇ ಆತ್ಮ ಅಂತ ವ್ಯಾಕರಣದಿಂದ ಸಿದ್ಧವಾಗ್ತದೆ. ಮತ್ತು ಯಾವುದೇ ಒಂದು ಶಬ್ದದ ಉತ್ಪತ್ತಿಯನ್ನು ನಾವು ಸಿದ್ಧ ಮಾಡಬೇಕು ಅಂದರೆ ವ್ಯಾಕರಣ ತಗೊಂಡು ಸಿದ್ಧ ಮಾಡಬೇಕಾಗ್ತದೆ. ಆವಾಗ ನೀವು ವ್ಯಾಕರಣ ಕ್ಯಾಕರಣ ಅಂತ ಹೇಳಬಾರ್ದು, ವ್ಯಾಕರಣದಿಂದ ಸಿದ್ಧವಾಗ್ತದೆ. ಹೀಗಾಗಿ ಆ ವ್ಯಾಕರಣ ತಗೊಂಡು ಏನು ಮಾಡಬೇಕು? ನಮ್ಮ ವೇದಾಂತ ಅರ್ಥ ಆಗ್ಬಿಟ್ರೆ ಆಯ್ತಲ್ಲ. ಈ ಲಕ್ಷ ಲಕ್ಷ ಜನ ಅಧ್ಯಾತ್ಮ ಸಾಧಕರು ಹಿಂಗೆ ಮಾತಾಡೋದಿಲ್ಲ. ರಮಣನಿಗೆ ವ್ಯಾಕರಣ ಬರ್ತಿತ್ತ? ರಾಮಕೃಷ್ಣನಿಗೆ ವ್ಯಾಕರಣ ಬರ್ತಿತ್ತ? ಹಿಂಗೆ ವಾದ ಮಾಡೋದು. ಪ್ರಮಾಣ ಚೆನ್ನಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂತ ನಾವು ಅವರ ಬಗ್ಗೆ ಅನುಕಂಪ ತೋರಿಸಬಹುದೇ ವಿನಃ ವ್ಯಾಕರಣ ಬೇಡ ಬೇಡ ಅವಶ್ಯಕತೆ ಇಲ್ಲ ಅಂತ ಅವ್ರು ಹೇಳಿದ್ರೆ ನಾವು ವಾದ ಮಾಡಲಿಕ್ಕೆ ನಿಂತಿರ್ಬೇಕು. ಅನುಕಂಪ ಇದೆ, ಪಾಪ ಅವ್ರಿಗೆ ತಿಳುವಳಿಕೆ ಇಲ್ಲ. ಪ್ರಮಾಣ ಅಂದ್ರೆ ಏನು ಗೊತ್ತಿಲ್ಲ. ಪ್ರಮಾಣ ಇದು ಶಬ್ದ, ಪ್ರಮಾಣ ಇದು ಶಬ್ದ, ಶಬ್ದ ಪ್ರಯೋಗ ಮಾಡಬೇಕಾಗ್ತದೆ. ಸರಿಯಾದ ರೀತಿಯಲ್ಲಿ ಪ್ರಯೋಗ ಮಾಡಲಿಲ್ಲ ಅಂತಂದರೆ ಆಘಾತ ಕಾದರ್ತದೆ. ಮಗ ಸೊಸೆ ಸಿನಿಮಾಕ್ಕೆ ಹೋಗ್ತಾರೆ, ಹೋಗುವಾಗ ಅತ್ತೆಗೆ ಹೇಳ್ತಾಳೆ ಸಾಯಂಕಾಲ 5 ಗಂಟೆಗೆ ಕೂಸಿಗೆ ಔಷಧ ಹಾಕಿರಿ, ಔಷಧ ಬಾಟ್ಲೆಯನ್ನು ಅಲ್ಲಿ ಇಟ್ಟಿದ್ದೀನಿ. ನಾವು ಹೀಗೆ ಹೋಗ್ತೀವಿ, ಹೀಗೆ ಬರ್ತೀವಿ. ಸೊ ಮಗು ನೋಡ್ಕೋರಿ, ಅತ್ತೆ ವೆರಿ ಕೋಆಪರೇಟಿವ್, ಚಿಂತೆ ಮಾಡೋದು ನಾನು ನೋಡ್ಕೋತೀನಿ, ನೀವು ಹೋಗಿ. ಅತ್ತೆಗೆ ಕಮ ಕಮ ಸ್ವಲ್ಪ ಇಂಗ್ಲೀಷ್ ಬರ್ತದೆ. ಆ ಹೋಗುವಾಗ ಸೊಸೆ ಹೋಗುವಾಗ ಹೇಗೆ ಕೊಡಬೇಕು, ಯಾವ ಪದ್ಧತಿಯಲ್ಲಿ ಕೊಡಬೇಕು ಅಂತ ಕೇಳಿರೋದಿಲ್ಲ. ಅವಳು ಹೇಳೋದನ್ನು ಮರೆತು ಬಿಟ್ಟಿರ್ತಾಳೆ. ಇವಳು ಹೋಗಿ ಆ ಸಮಯಕ್ಕೆ ಸರಿಯಾಗಿ ಹೋಗಿ ಆ ಬಾಟಲ್ ತಗೊಂಡು ಅದ್ರ ಮೇಲೆ ಓದ್ತಾಳೆ, ಅದ್ರ ಬರ್ದಿರ್ತದೆ ಶೇಕ್ ವೆಲ್ ಬಿಫೋರ್ ಯೂಸ್ ಅಂತ. ಇವಳು ಇಂಗ್ಲೀಷ್ ಕಮ ಕಮ ಬರ್ತಿರ್ತದ. ಸೊ ಶೇಕ್ ಅಲುಗಾಡಿಸು, ವೆಲ್ ಚೆನ್ನಾಗಿ ಅಲುಗಾಡಿಸು, ಬಿಫೋರ್ ಯೂಸ್ ಉಪಯೋಗಿಸುವ ಪೂರ್ವದಲ್ಲಿ ಅಂತ ಅರ್ಥ ಮಾಡ್ಕೊ. ಆಮೇಲೆ ಆ ಕೂಸಿನ ಎತ್ಕೊಂಡ್ಲು ಚೆನ್ನ ಕ್ವಾಟ್ ಮೇಲೆ ಮಲಗಿಸಿ ಉಳ್ಳಾಡಿಸಿದ್ದ ಉಳ್ಳಾಡಿಸಿತ್ತು. ಶಬ್ದ ಶಬ್ದ ಹೌದಲ್ಲೋ, ವಾಕ್ಯಗಳು ಹೌದಲ್ಲೋ, ಆದರೆ ಬರೀ ಶಬ್ದಗಳು ಬರೀ ವಾಕ್ಯಗಳು ಬರೀ ವಾಕ್ಯ ಶಬ್ದಗಳ ಅರ್ಥಗಳು ಮಾತ್ರ ಕೆಲಸ ಮಾಡೋದಿಲ್ಲ. ಅದೇನು ಕೆಲಸ ಮಾಡ್ತದೆ? ವಿವಕ್ಷ, ವಕ್ತುಂ ಇಚ್ಛಾ, ವಾಟ್ ಟು ಬಿ ಶೇಕನ್, ಏನನ್ನು ಅಲುಗಾಡಿಸ್ಬೇಕು? ಮಗುನ ಅಲುಗಾಡಿಸ್ಬೇಕು, ಏನ ಬಾಟಲ್ ಅಲುಗಾಡಿಸ್ಬೇಕು, ಮತ್ತೆ ಬೇರೆ ಶಬ್ದದೆ ಚೆನ್ನಾಗಿ ಅಲುಗಾಡಿಸು. ಶೇಕ್ ವೆಲ್. ಅವ್ರು ವಾಪಸ್ ಬರುವಾಗ ಮಗು ಹೋಗ್ಬಿಟ್ಟಿದ್ರು. ಹಂಗೆ ಉಪನಿಷತ್ತುಗಳು ಶಬ್ದಗಳು, ಈ ಶಬ್ದಗಳನ್ನು ಹೇಗೆ ಉಪಯೋಗಿಸಬೇಕು, ಯಾವ ಸಂದರ್ಭದಲ್ಲಿ ಉಪಯೋಗಿಸಬೇಕು, ಯಾವ ಮಟ್ಟದಲ್ಲಿ ಉಪಯೋಗಿಸಬೇಕು ಅನ್ನುವಂಥದ್ದು ನಮಗೆ ಅತ್ಯಂತ ಪ್ರಮುಖವಾದ ಪಾತ್ರ ವಹಿಸ್ತದೆ. ಆವಾಗಲೇ ಅವನು ಆಚಾರ್ಯ ಅನ್ಕೋತಾನೆ. ವ್ಯುತ್ಪತ್ತಿ ಪಕ್ಷೆಯಪಿ ತತ್ರೈವ, ಅಲ್ಲೇ ಎಲ್ಲಿ ಆತ್ಮ ಅನ್ನೋ ಶಬ್ದ ಹುಟ್ಟುತ್ತೋ ಅಲ್ಲಿಯೇ ಆತ್ಮ ಅನ್ನೋದಿದೆ. ವ್ಯುತ್ಪತ್ತಿ ಪಕ್ಷೆಯಪಿ ತತ್ರೈವ ಆತ್ಮ ಶಬ್ದ ವರ್ತತೆ. ಯಚ್ಚ ಆಪ್ನೋತಿ ಯತ್ ಆಧತ್ತೆ, ಯಚ್ಚ ಅತ್ತಿ ವಿಷಯಾಂ ಇಹ. ಅದನ್ನು ಮತ್ತೆ ವಿವರಿಸ್ತಾರೆ. ಎಲ್ಲಿ ಎಲ್ಲವನ್ನೂ ಹೊಂದಲು ಸಾಧ್ಯವೋ, ಎಲ್ಲಿ ಎಲ್ಲವನ್ನು ತಂದುಕೊಳ್ಳಿಕ್ಕೆ ಸಾಧ್ಯವೋ, ಎಲ್ಲಿ ಎಲ್ಲವನ್ನೂ ಎಲ್ಲವನ್ನೂ ತಿನ್ನಲು ಸಾಧ್ಯವೋ. ಅತ್ತಿ, ಅತ್ತಿ ಅಂದರೆ ತಿನ್ನೋದು. ಈ ಎಲ್ಲವನ್ನು ಎಲ್ಲವನ್ನು ಅಂದ್ರೇನು? ಎಲ್ಲ ವಿಷಯಗಳು. ಎಲ್ಲ ವಿಷಯಗಳಂದ್ರೇನು? ಶಬ್ದ ಸ್ಪರ್ಶ ರೂಪ ರಸಗಂಧಾದಿ ವಿಷಯಗಳು. ಈ ವಿಷಯಗಳು ಎಲ್ಲಿ ತಂದ್ಕೊಳ್ಳಿಕ್ಕೆ ಸಾಧ್ಯ? ಎಲ್ಲಿ ತಂದ್ಕೊಳ್ಳಿಕ್ಕೆ ಸಾಧ್ಯ ಹೇಳಿ ನೋಡೋಣ. ಗೋಲಕಗಳಲ್ಲಿ ತಂದ್ಕೊಳ್ಳಿಕ್ಕೆ ಸಾಧ್ಯ. ಗೋಲಕಗಳಿಗೆ ಗೊತ್ತದೇನು ತಂದ್ಕೊಂಡಿವಿ ಅಂತೇಳಿ. ಹಾಗಾದ್ರೆ ಎಲ್ಲಿ ತಂದ್ಕೊಳ್ಳಿಕ್ಕೆ ಸಾಧ್ಯ? ಮನಸ್ಸಿನಲ್ಲಿ ತಂದ್ಕೊಳ್ಳಿಕ್ಕೆ ಸಾಧ್ಯ. ಇದನ್ನೇ ತಂದ್ಕೊಂಡಿವಿ ಅಂತ ನಿರ್ಣಯಿಸಿದಾಗ ಮಾತ್ರ ಅದಕ್ಕೆ ಬೆಲೆ. ಇದು ನಿರ್ಣಯಿಸೋದು ಯಾವುದು? ಬುದ್ಧಿ. ಅಂದರೆ ಬುದ್ಧಿಯಲ್ಲಿ ತಂದ್ಕೊಳ್ಳಿಕ್ಕೆ ಸಾಧ್ಯ. ಬುದ್ಧಿಯಲ್ಲಿ ತಂದ್ಕೊಳ್ಳಿಕ್ಕೆ ಸಾಧ್ಯ ಅಂದರೆ ಬುದ್ಧಿ ಜಡ, ಅದಕ್ಕೆ ಚೈತನ್ಯ ಕೊಟ್ಟಿದ್ದು ಯಾವುದು? ಆನಂದಮಯ ಕೋಶ, ಆತ್ಮನ ಪ್ರತಿಬಿಂಬ. ಅದನ್ನು ಆಪನೌತಿ ಅಂದರು. ಎಂತ ಆದತ್ತೆ ತಂದುಕೊಳ್ಳೋದು ಅಲ್ಲ, ಎಲ್ಲ ಸಿನಿಮ್ಸ್ ಸಿನಾನಿಮಸ್ ಶಬ್ದಗಳು. ಹೆಚ್ಚ ವಿಷಯಾನ್ ಅತ್ತಿ, ವಿಷಯಗಳನ್ನು ಎಲ್ಲಿ ತಿನ್ನಲ್ಪಡುತ್ತವೆಯೋ ಹಾಂ ಅದನ್ನು ನಾವು ಆತ್ಮ ಅಂತ ಗುರುತು. ಮುಂದೆ ಹೇಳ್ತಾರೆ, ಯಚ್ಚ ಅಸ್ಯ ಸಂತತಃ ಭಾವಃ ತಸ್ಮಾದ್ ಆತ್ಮ ಇತಿ ಕೀರ್ತ್ಯತೆ. ಆತ್ಮನಲ್ಲಿ ತಂದುಕೊಳ್ತದೆ, ಆತ್ಮನಲ್ಲಿ ಎಲ್ಲವೂ ತಿನ್ನಲ್ಪಡ್ತದೆ, ಆತ್ಮನಲ್ಲಿ ಎಲ್ಲವೂ ಇಡಲ್ಪಡ್ತದೆ, ಮತ್ತು ಆತ್ಮನೇ ಸದಾ ಅಲ್ಲಿ ಇರುತ್ತಾನೆ. ಈ ಎಲ್ಲ ಅರ್ಥಗಳ ಆಧಾರದಲ್ಲಿ ಆತ್ಮ ಎನ್ನುವ ಶಬ್ದವು ಪ್ರಸಿದ್ಧವಾಗಿದೆ. ಆತ್ಮ ಇದೆ ಕೀರ್ತ್ಯತೆ, ಆತ್ಮ ಎನ್ನುವ ಶಬ್ದವು ಅದು ಪ್ರಸಿದ್ಧವಾಗಿದೆ. ಇತಿ ಆತ್ಮಶಬ್ದ ವ್ಯುತ್ಪತ್ತಿ ಸ್ಮರಣಾಥ. ಈ ಪ್ರಕಾರವಾಗಿ ಆತ್ಮ ಎನ್ನುವ ಶಬ್ದವು ವ್ಯುತ್ಪತ್ತಿ ಕಂಡಿದ್ದರಿಂದ ಆ ವ್ಯುತ್ಪತ್ತಿ ಅರ್ಥದಲ್ಲಿಯೇ ಆತ್ಮ ಇದೆ. ತಂ ಪ್ರತ್ಯಗಾತ್ಮಾನಂ ಸ್ವಂ ಸ್ವಭಾವಂ ಐಕ್ಷತ ಅಪಶ್ಯತ ಪಶ್ಯತಿ ಇತ್ಯರ್ಥಃ. ಅವನು ಯಾವನೋ ಒಬ್ಬನಿದ್ದಾನಲ್ಲವೋ, ಕಶ್ಚಿದ್ದೀರ ಆವೃತ್ತ ಚಕ್ಷುಹು, ಅವನು ಈ ವಿಶಿಷ್ಟವಾದಂತಹ ಆತ್ಮಧೈರ್ಯದಿಂದ ಆತ್ಮಸ್ಥೈರ್ಯದಿಂದ ಆ ಆತ್ಮವಿಶ್ವಾಸದಿಂದ ಎಲ್ಲವನ್ನೂ ತ್ಯಾಗ ಮಾಡಿ ಎಲ್ಲದಕ್ಕೂ ಕೂಡ ಬೆನ್ನು ತೋರಿಸಿ ಇನಫ್ ಸಾಕು. ಎಷ್ಟು ವಿಚಿತ್ರದ ನೋಡ್ರಿ, ಮನುಷ್ಯ ಮನುಷ್ಯನಿಗಾಗಿ ಜೀವಿಸ್ತಾನೆ, ಮನುಷ್ಯ ಮನುಷ್ಯನಿಗಾಗಿ ಜೀವಿಸ್ತಾನೆ, ಸಾಧಕ ಸಮಾಜಕ್ಕಾಗಿ ಜೀವಿಸ್ತಾನೆ. ಇಡೀ ಸಮಾಜ ತಾನು ಮನುಷ್ಯ ಅನ್ನೋದರಿಂದ ಹೊರಗೆ ಬಂದು ಇಡೀ ಸಮಾಜವೇ ತಾನು ಅಂತಾನು. ಯಾಕೆ 15 ದಿವಸ ತಿಂಗಳಿಗೆ ನಿಮಗೆ ಮನೆ ಅಪ್ಪ ಅಮ್ಮ ನೆನಪಾಗ್ತಾರೆ? ಯಾಕಾಗ್ತಾರೆ ಅವ್ರು ನೆನಪು ಯಾಕಾಗ್ತಾರೆ? ನಾನು ಅನ್ನೋದ್ರಿಂದ ಹೊರಗೆ ಬಂದೇ ಇಲ್ಲ ಅಂತವ್ರಿಗೆ ಹೆಂಗ್ರಿ ಆತ್ಮ ವಿಚಾರ ತಿಳಿತದೆ? ಇದು ವಿಶಾಲ ಆಗ್ಬೇಕಲ್ಲ, ಇದು ವಿಶಾಲ ಆದ್ರೆ ಎಲ್ಲವನ್ನೂ ನಾನು ಅಂತಾನೆ, ಎಲ್ಲವೂ ತಾನು ಅಂತ ಯಾವಾಗ ಆಗ್ತದೋ ಅವಾಗ ಸಮೀಪ ಬರ್ತಾನೆ, ಉಪನಿಷತ್ ಸಮೀಪ ಬರ್ತಾನೆ. ತ್ಯಾಗೇನೈಕೆ ಅಮೃತತ್ವಂ ಆನಶುಹು, ತ್ಯಾಗದಿಂದ ಮಾತ್ರ ಸರ್ವಕರ್ಮ ಸಂನ್ಯಾಸ. ಅರ್ಧ ಗಿರ್ಧ ಅಂತ ಸನ್ಯಾಸ ಇರುವುದಿಲ್ಲ. ಅರ್ಧ ಮಾಡಿ ಬಂದೇವ್ರೆ ಒಂದು 5-6 ವರ್ಷ ಆದ್ಮೇಲೆ ಪೂರ ಮಾಡ್ತೀವಿ. ಹೊಳ್ಳಿ ನೋಡಬಾರ್ದು, ಕೆಲವು ಸಲ ನನಗನಿಸ್ತದೆ ನಮ್ಮೆಲ್ಲರಿಗಿಂತ ನಾಯಿನೇ ಭಾರಿ ಶ್ರೇಷ್ಠ ಅನಿಸ್ತದೆ. ಅಕಸ್ಮಾತ್ ಅಜೀರ್ಣ ಆಗಿ ವಾಂತಿ ಮಾಡ್ಕೊಂತು ಅಂತಂದ್ರೆ ಹಳ್ಳಿ ನೋಡಂಗಿಲ್ಲ, ಹಿಂಬರಿಕೆ ನಿಂತ ಮಣ್ಣು ಕೆದರ್ದು ಕೆದರು ಮುಚ್ಚುತ್ತೆ. ಎಷ್ಟು ಉತ್ಕಟ ವೈರಾಗ್ಯ ನೋಡಿ, ಯಾರಿಗೆ ನಾಯಿ ಇವ ಬೇಡ ಅಂತ ಉಗುಳ್ತಾನೆ ಮತ್ತು ವಾಪಸ್ ಹೋಗಿ ನೋಡ್ತಾನೆ ಯಾರ್ಯಾರಿಗೆ ಏನೇನಾಗಿದೆ, ನನ್ನ ಬಗ್ಗೆ ಯಾರೇನು ಅನ್ಕೋತಾರೆ, ಏನು ಅನ್ಕೋತಾರೆ ರಾಡಿ ಚಪ್ಪಾಳೆ ಶಬ್ದ ಕೇಳಿಸಿಲ್ಲೇನೆ ಅಲ್ಲೇ ಬಂದು ಚಪ್ಪಾಳೆ ಸ್ವಾಮಿ ಅದು ಏನೇನು ವಾಂತಿ ಮಾಡಿರ್ತಾರ ಅವೆಲ್ಲ ಚಪ್ಪಾಳೆ ಹೊಡಿತಿರ್ತಾವ. ಯಾಕಂದರೆ ನೀನು ವಾಪಸ್ ನೋಡ್ತಾ ಇರಲ್ಲ, ಅಷ್ಟರ ಮಟ್ಟಿಗೆ ನೀನು ಹೊರಳಿ ನೋಡದೇ ಆಚೆ ಹೋಗ್ತಾ ಇದ್ದಿ ಅಂತ ಖುಷಿಯಾಗ್ಯದ ಹೋಗಿ. ನೀ ಮತ್ತು ಮತ್ತು ಹಳ್ಳ ಮುಳ್ಳ ನೋಡ್ತಾ ಇದ್ದಿ ಅಂತಂದ್ರೆ ಬಾ ಒಳಗೆ ನೀನು ಬಾ ಕೆಸರನಾಗದ ಕರೀತಿ. ಇವನು ಆ ಒಬ್ಬ ಸಾಧಕನಿದ್ದಾನಲ್ಲ, ಇವನು ಸಮಸ್ತವನ್ನು ಕೂಡ ಇನಫ್ ಶಬ್ದ ಭಾರಿ ಸುಂದರವಾದ ಶಬ್ದ ಸಂಸ್ಕೃತದೊಳಗೆ ಅಲಂ. ಅವನು ಏನು ಮಾಡಿದ್ದಾನೆ ಅದ್ರ ಬಗ್ಗೆ ಪಶ್ಚಾತ್ತಾಪ ಪಡೋದಿಲ್ಲ ಅವನು. ಅವನು ಏನು ಮಾಡಿದ್ದಾನೆ ಅದ್ರ ಬಗ್ಗೆ ಹೆಮ್ಮೆನೂ ಪಡೋದಿಲ್ಲ. ಭೂತಕಾಲದ ಯಾವ ವಿಚಾರದಲ್ಲಿ ಕೂಡ ಅವನು ಅಸಹ್ಯನೂ ಪಡೋದಿಲ್ಲ, ಅದ್ರ ಬಗ್ಗೆ ಹೆಮ್ಮೆನೂ ಪಡೋದಿಲ್ಲ, ಪಶ್ಚಾತ್ತಾಪನೂ ಪಡೋದಿಲ್ಲ. ಯಾಕೆ ಹೇಳ ಮತ್ತೆ ಅದೇ ವಾಂತಿ ಉದಾಹರಣೆಗೆ ಹೋಗ್ಬಿಟ್ಟು ವಾಂತಿ ಆದಮೇಲೆ ಜಾಮೂನ್ ಪೊಳಕ್ ಅಂತ ಹೊರ ಬಿದ್ದಿರ್ತು ಅಂತ ಅಥವಾ ಜಿಲ್ಲೆ ಬಿತ್ತಕೊಂಡು ಹೊರ ಬಿದ್ದಿರ್ತು ಅಂತ ಅನಿಸ್ತದೇನು, ಇದು ಒಂದು ಬೀಳಬಾರ್ದಾಗಿತ್ತು, ಇದು ಒಳಗೆ ಇರಬೇಕು. ಅನಿಸ್ತದೇನು ಎಲ್ಲ ಸಾರ ಸಗಟ್ಟು ವಾಂತಿ ಮಾಡಿಲ್ಲಲ್ಲ, ಹಿಂಗಾಗಿ ನಿಮಗೆ ನಗು ಬರ್ತದೆ. ನಾ ಹೇಳಿ ನಿಜವಾಗಿ ವಾಂತಿ ಮಾಡಿ ನೋಡ್ರಿ. ತದ್ ಆತ್ಮ ಇದು ಕೀರ್ತತೆ, ಅಂತ ಆತ್ಮಶಬ್ದದ ವ್ಯುತ್ಪತ್ತಿಯನ್ನು ವಿವರಿಸಿದ್ದಾರೆ. ತಂ ಪ್ರತ್ಯಗಾತ್ಮಾನಂ ಸ್ವಂ ಸ್ವಭಾವಂ ಐಕ್ಷತ ಅಪಶ್ಯತ ಪಶ್ಯತಿ ಇತ್ಯರ್ಥ. ಅವನು ನೋಡಿದನು, ಏನನ್ನು ನೋಡಿದನು? ಪ್ರತ್ಯೇಕ ಆತ್ಮನನ್ನು ನೋಡಿದನು. ಅವನು ಅಂದರೆ ಯಾರು? ಅವನು ಈ ಪ್ರಕಾರವಾಗಿ ಎಲ್ಲವನ್ನು ಎದುರಿಸಿ ಬೇಡ ಅಂತ ಬಿಟ್ಟು ಅದಕ್ಕೆ ಬೆನ್ನು ತೋರಿಸಿ ಸುಟ್ಟು ಹಾಕಿ ಬಂದಿದ್ದಾನೆ. ಬರ್ನ್ ಯುವರ್ ಬೋಟ್, ಟರ್ನ್ ಯುವರ್ ಬ್ಯಾಕ್, ಮಾರ್ಚ್ ಅಹೆಡ್. ಅದೇನು ಅಪ್ಪ ಅಮ್ಮ ಅಣ್ಣ ತಮ್ಮ ಅಂತ ಒಂದೇನು ಒಂದು ಇರ್ತಾರ, ಫ್ಯಾಮಿಲಿ ಬೋಟ್, ಫ್ಯಾಮಿಲಿ ಬೋಟ್, ಇನ್ನು ಮುಂದೆ ಮುಳುಗುದದು, ಇನ್ನು 10 ನಿಮಿಷ ಮುಳುಗ್ತದದು. ಆದರೂ ಕೂಡ ನಂಗೆ ಏನನ್ನಿಸುತ್ತದೆ, ಇವರೆಲ್ಲರಿಂದ ನಾನು ಸೇಫ್ ಆಗಿದ್ದೇನೆ. ಯಾರಿಂದ? ಯಾರೂ ಸೇಫ್ ಇಲ್ಲ, ಅವರವ್ರ ಕರ್ಮದಿಂದ ಅವ್ರು ಸೇಫ್ ಇದ್ದಾರಷ್ಟೇ. ನಾವೇನಾದ್ರು ಬದುಕಿದ್ರೆ ನಮ್ಮ ಬಂಧು ಬಾಂಧವರಿಂದಾಗಿ ನಾವು ಬದುಕಿರುವುದಿಲ್ಲ, ನಮ್ಮ ಕರ್ಮ ಆಗಿರ್ತದೆ, ಆದ್ದರಿಂದ ಬದುಕಿರ್ತೀವಿ ಅಷ್ಟೆ. ಇವರು ವ್ಯಾಮೋಹ ಮೋಹ ವ್ಯಾಮೋಹ ಪ್ರೀತಿಗಳನ್ನು ಒಳಗೆ ತಗೊಂಡು ಬಂದು ಅದಕ್ಕೆ ಕಥೆ ಕಟ್ತಾರೆ, ಸಂಸಾರದ ಕಥೆ ಕಟ್ತಾರೆ. ಅದ ಚಿನ್ಮಯ ಅಂತ ಹೇಳಿದ್ರು, ಬರ್ನ್ ಯುವರ್ ಬೋಟ್, ಟರ್ನ್ ಯುವರ್ ಬ್ಯಾಕ್ ಅಂದರೆ ನಿನ್ನ ಬೆನ್ನನ್ನು ತೋರಿಸು. ಅದರತ್ತೇನು ಮತ್ತೆ ಹೊಳ್ಳಿ ನೋಡಬೇಡ. ತಪೋವನ ಮಹಾರಾಜರು ಚಿನ್ಮಯ ಅಂದ್ರೆ ಹೋಗಿ ಹೇಳಿದರು, ಅಧ್ಯಯನ ಆಯ್ತು 7 ವರ್ಷ, ನಾ ಕಲಿತದ್ದನ್ನೆಲ್ಲ ಈ ಆತ್ಮಾನಂದವನ್ನು ಜನರಿಗೆ ಬೋಧಿಸ್ಬೇಕು, ನಾನು ಹೋಗ್ತೀನಿ ಆಶೀರ್ವಾದ ಮಾಡು. ಆವಾಗ ತಪೋವನ ಮಹಾರಾಜ್ ಹೇಳಿದ್ರು, ಬೇಡ, ಅದಕ್ಕೆ ಹೆಸರು ನೀ ಎಷ್ಟು ಉನ್ನತವಾಗಿದ್ದೀಯ, ಹಿಮಾಲಯದ ಉನ್ನತ ಶಿಖರದಲ್ಲಿ ಇದ್ದೀಯ, ಹೋಗಿ ಮತ್ತೆ ಯಾಕೆ ಸಿಕ್ಕಾಕೋತಿ, ಹೋಗಬೇಡ. ಇವರು ಹೋಗ್ತೀವಿ ಅಂತ ಹಠ ಮಾಡಿದ್ರು, ಹೋಗಪ್ಪ ಇವ್ರು ಕೆಳಗೆ. ಪೂಜ್ಯ ಸ್ವಾಮೀಜಿಯವರ ಹೆಸರು ಮೊದಲು ನಟರಾಜ್ ಅಂತ, ಅವರು ಹೋಗಿ ತಪೋವನ ಮಹಾರಾಜರಿಗೆ ನಮಸ್ಕಾರ ಮಾಡಿದ್ರು. ತಪೋವನ ಮಹಾರಾಜರು ಕೇಳಿದರು, ಏನಪ್ಪ 5-6 ವರ್ಷ ಆಯಿತು ನೀನು ಚಿನ್ಮಯಾನಂದ ಹತ್ರ ಎಲ್ಲ ಪ್ರೈವೇಟ್ ಸೆಕ್ರೆಟರಿ ಕೆಲಸ ಮಾಡಲಿಕ್ಕೆ ಗೊತ್ತಿ, ಎಲ್ಲವನ್ನು ಅಭ್ಯಾಸ ಮಾಡಿ ಗೊತ್ತಿ, ಮತ್ತು ಟೈಮ್ ಆಗಿದಲ್ಲ, ಸನ್ಯಾಸ ತೊಗೊಂಬಿಡು ಅಂದು. ಇದು ಒಂದು ಸಲ ಊರಿಗೆ ಹೋಗಿ ಬರ್ತೀನಿ, ಆಮೇಲೆ ನಾನು ನಿರ್ಧಾರ ಹೇಳ್ತೀನಿ ಅಂತ ಹೇಳಿ ಅವರು ಹೋದರು, ಬಂದರು, ಹೇಳಿದರು ನಾನು ರೆಡಿ ಇದ್ದೇನೆ ಅಂತ ಹೇಳಿ ಚಿನ್ಮಯ ಅಂದರು. ಅವ್ರಿಗೆ ಸನ್ಯಾಸ ಕೊಟ್ಟರು, ಕೇಳ್ಕೊಳ್ಳಿ ಭಾಮಜಿ ಅದು ಅಂದಿನಿಂದ ಎಂದಿನವರೆಗೂ ಹೊಳೆ ನೋಡಿಲ್ಲ ಸ್ವಾಮೀಜಿ. ಯಾವಾಗ ಇವರ ಬ್ರದರ್ಸ್ ಎಲ್ಲ ಬಂದು ಕಾಲಿಗೆ ಬಿದ್ದು ಮಂಜು ಕುಡಿನ ಉದ್ಧಾರ ಮಾಡ್ರಿ ಅಂಥೇಳಿ, ಆ ಗ್ರಾಮವನ್ನು ಚಿಕ್ಕ ಗ್ರಾಮ, 18 ಮನೆ ಅವರು, ಮಂಜು ಕುಡಿ ಗ್ರಾಮ ಬರೇ 18 ಮನೆ ಇರೋದು, ಆ 18 ಮನೆ ಅಗ್ರಹಾರದ ಮನೆಗಳು, ಆ ಗ್ರಾಮನ ಉದ್ಧಾರ ಮಾಡ್ರಿ ಅಂತ ಕೇಳ್ಕೊಂಡಾಗ ಆವಾಗ ಒಂದು ಟ್ರಸ್ಟ್ ರಚನೆ ಮಾಡಿ ಆ ಟ್ರಸ್ಟಿಗೆ ಗ್ರಾಮದ ಎಲ್ಲ ಪ್ರಾಪರ್ಟಿನ ಅವರು ವಹಿಸಿಕೊಟ್ಟು ಈ ಗ್ರಾಮವನ್ನು ದೊಡ್ಡ ಯೂನಿವರ್ಸಿಟಿಯನ್ನಾಗಿ ಮಾಡಿರಿ ಅಂತ ಹೇಳಿದ್ಮೇಲೆ ಆ ಟ್ರಸ್ಟ್ನವರು 100,000 ಕೋಟಿ ರೂಪಾಯಿಗಳನ್ನು ಹಾಕಿ ಅದನ್ನು ಒಂದು ದೊಡ್ಡ ಸಂಸ್ಥೆಯನ್ನಾಗಿ ಮಾಡಿದರು. ನಾ ಯಾಕೆ ಹೇಳಿದೆ ಅರ್ಥ ಆಯ್ತಲ್ಲ, ವರಳಿ ನೋಡೋ ಬುದ್ಧಿ ಸನ್ಯಾಸಿಗೆ ಇರುವುದಿಲ್ಲ ಯಾವಾಗಲೂ. ಹಾ, ಮಾತಾಡಿಸಿದ್ರೇನು ಮಾತಾಡಿಸದೆ ಹೋದ್ರೇನು, ಬಂದ್ರೇನು ಬರದೆ ಹೋದ್ರೇನು, ಹಣ ಕೊಟ್ಟರೇನು ಕೊಡದೆ ಹೋದ್ರೇನು, ಇಟ್ ಮೇಕ್ಸ್ ನೋ ಡಿಫರೆನ್ಸ್. ಅಟ್ಟೆ ಹೂಗಳು ಬಿಡಬೇಕು. ಇವನ ಮಾತ್ರ ಆತ್ಮನಲ್ಲಿ ನಿಲ್ತಾನೆ, ಉಳಿದವರೆಲ್ಲ ಇಸುಕ್ಕೆ ನಿಲ್ಲೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಸಮಾಧಾನ ಹೇಳೋಣ. ನಿಲ್ಲೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ನಿಲ್ಲುವ ಯಶಸ್ಸು ಯಾರಿಗೆ ಅಂತಂದರೆ ಇವರಿಗೆ. ಯಾರಿಗೆ? ಈ ಪ್ರಕಾರವಾಗಿ ಎಲ್ಲವನ್ನು ಪ್ರತ್ಯೇಕ ಆತ್ಮನ ಸ್ವಸ್ವಭಾವವನ್ನು ಐಕ್ಷತ ಅಪಶ್ಯತ, ಅವನು ಆತ್ಮನನ್ನು ನೋಡಿದನು ಅಂತ ಅರ್ಥ, ಆತ್ಮನನ್ನು ಕಂಡನು ಅಂತ ಅರ್ಥ. ಆತ್ಮನಲ್ಲಿ ನಿಂತನು ಅಂತ ಅರ್ಥ. ಇವೆಲ್ಲ ಪರ್ಯಾಯ ಶಬ್ದ, ಪರ್ಯಾಯ ಅರ್ಥ ಅಂತ ಹೋಗ್ಬೇಕು. ಏಕೆಂದರೆ ಪಶ್ಯತಿ ಅಂದ್ಕೊಂಡು ಏನು ಮಾಡ್ಬಿಡ್ತೀರಿ, ಐಕ್ಷತ ಐಕ್ಷತ ನೋಡಿದನು, ಅಪಶ್ಯತ ಕಂಡನು. ಮತ್ತೆ ಮುಂದಿನ ಶಬ್ದ ಅದು ಭೂತಕಾಲ ಶಬ್ದ ಪ್ರಯೋಗ ಯಾಕೆ ಮಾಡ್ತೀರಿ, ವರ್ತಮಾನದಲ್ಲಿ ಪ್ರಯೋಗ ಮಾಡಿ ಪಶ್ಯತಿ ನೋಡುತ್ತಾನೆ. ಏನು ಸ್ವಾಮೀಜಿ, ಒಂದು ವಾಕ್ಯದೊಳಗೆ ಒಂದು ಭೂತಕಾಲ ಶಬ್ದ, ಒಂದು ವರ್ತಮಾನಕಾಲ ಶಬ್ದ, ಎರಡು ಶಬ್ದ ಯಾಕೆ ಉಪಯೋಗ ಮಾಡ್ತೀರಿ? ವೇದಗಳಲ್ಲಿ ಕಾಲ ನಿಯಮ ಇಲ್ಲ. ಮುಂದೆ ಕೊಡ್ತಾರೆ ನೋಡಿ, ಛಂದಸಿ ಕಾಲ ನಿಯಮ. ಈ ವೇದಗಳಲ್ಲಿ ಕಾಲ ನಿಯಮ ಇಲ್ಲ. ಭೂತಕಾಲನೂ ಹೇಳ್ತೀವಿ, ವರ್ತಮಾನ ಕಾಲನೂ ಹೇಳ್ತೀವಿ, ಬೇಕಾದ್ರೆ ನೋಡುವನು ಅಂತ ಭವಿಷ್ಯದ ಕಾಲನೂ ಹೇಳ್ತೀವಿ. ಕಾಲ ನಿಯಮ ಇಲ್ಲ ವೇದಗಳಲ್ಲಿ. ಸುಮ್ಮನೆ ಪಟ್ಟ ಬಂದು ವಾಸಿ ಕೊಡಿ, ವೇದಗಳಲ್ಲಿ ಕಾಲ ನಿಯಮ ಇಲ್ಲ. ಯಾಕೆ? ವೇದಗಳಲ್ಲಿ ಕಾಲ ನಿಯಮ ಇಲ್ಲ ಯಾಕೆಂದ್ರೆ ವೇದಗಳು ಕಾಲ ನಿಯಮದಲ್ಲಿ ಇಲ್ಲ. ವೇದಗಳಿಗೆ ಕಾಲ ಇಲ್ಲ. ಈ ಕಲ್ಪ ಮುಗಿಯುವವರೆಗೂ, ಬೇಕಾದ್ರೆ ಇನ್ನು ಮುಂದಿನ ನೂರಾರು ಕಲ್ಪಗಳು ಮುಗಿಯುವವರೆಗೂ ನಾವು ಹಿಂಗೇ ಲೆಕ್ಕ ಹಾಕ್ತಾ ಇರ್ತೀವಿ. ಏನೋ ವೇದಗಳು ಎಲ್ಲಿ ಉತ್ಪತ್ತಿಯಾದವು, ವೇದಗಳನ್ನು ಯಾರು ಹುಟ್ಟು ಹಾಕಿದ್ರು ಮಾಡ್ರಿ. ನಾವು ಹೇಳಿದ ಶಬ್ದ ನಿಮಗೆ ಅರ್ಥ ಆಗುವುದಿಲ್ಲ. ವೇದ ಅನಾದಿ. ಪ್ರಪಂಚದ ಎಲ್ಲ ಧರ್ಮಗಳಿಗೂ ಕೊನೆ ಇರಬಹುದು, ಯಾಕೆಂದರೆ ಮಾನವ ಕೃತ. ವೇದಗಳು ಕೊನೆ ಇಲ್ಲ. ಎಷ್ಟು ದ್ವೇಷ ಮಾಡಿದ್ರೆ ಮಾಡಿ, ಅಮೋಘವಾದ ಶಕ್ತಿ. ಹೀಗಾಗಿ ನಾವು ಪಶ್ಯತಿ ಅಂತಲೂ ಹೇಳ್ತೀವಿ, ಅಪಶ್ಯತ ಅಂತಲೂ ಹೇಳ್ತೀವಿ. ಇನ್ನೊಂದು ಶಬ್ದ ಇರೋ ಜಿಜ್ಞಾಸ ಇದೆ, ಕಂಡನು ಅಪಶ್ಯತ ಕಾಣುತ್ತಾನೆ ಪಶ್ಯತಿ. ಏನನ್ನು ಕಾಣ್ತಾನೆ, ಏನನ್ನು ಕಂಡ? ತನ್ನನ್ನು ತಾನು ಕಂಡ. ತನ್ನನ್ನು ತಾನು ಕಾಣಲಿಕ್ಕೆ ಅವನಿಗೊಂದು ಆಕಾರ ಇದೆಯಾ? ಇದು ಕಾಣೋದು ಅಂದ್ರೆ ಏನು? ಅಷ್ಟೇ. ಈಗ ಗೊತ್ತಾಯ್ತಲ್ಲ ಒಳ್ಳ ಮುಳ್ಳ ಆ ಶಬ್ದನ ಯಾಕೆ ಪ್ರಯೋಗ ಮಾಡ್ತೀನಿ ಅಂತ. ಅವನಿಗೆ ಸ್ಪಷ್ಟ ಆಗಿಬಿಡ್ತು ಏನು ನಾನೇ. ಅದನ್ನು ವಿವರಿಸ್ತಾರೆ, ಕಥಂ ಪಶ್ಯತೀತಿ ಉಚ್ಯತೆ ಆವೃತ್ತ ಚಕ್ಷು ಆವೃತ್ತಂ ವ್ಯಾವೃತ್ತಂ ಚಕ್ಷು ಶ್ರೋತ್ರಾಧಿಕಂ ಇಂದ್ರಿಯ ಜಾತಂ ಅಶೇಷ ವಿಷಯಾತ್ ಯಸ್ಯ ಸಹ ಆವೃತ್ತ ಚಕ್ಷು. ಚಕ್ಷು ಅಂದರೆ ಚಕ್ಷುರಿಂದ್ರಿಯ, ಶ್ರೋತ್ರೇಂದ್ರಿಯ, ದಿವ್ಯೇಂದ್ರಿಯ, ಎಲ್ಲ ಇಂದ್ರಿಯ ಜಾತಂ, ಎಲ್ಲ ಇಂದ್ರಿಯಗಳನ್ನು ಒಟ್ಟಾರೆ ಸೇರಿಸಿಕೊಂಡು ಅಶೇಷ ವಿಷಯಾದ ಎಲ್ಲ ವಿಷಯ, ಶಬ್ದ ಸ್ಪರ್ಶ ರೂಪರಸ ಗಂಧ ಎಲ್ಲ ವಿಷಯಗಳಿಂದ ಅವನು ತನ್ನ ವಿವೇಕವನ್ನು ವಿಡ್ರಾ ಮಾಡಿಕೊಂಡಿದ್ದಾನೆ, ವಿವೇಕವನ್ನು ನಿವೃತ್ತ ಮಾಡಿಕೊಂಡಿದ್ದಾನೆ. ಅವನಿಗೆ ಆವೃತ್ತ ಚಕ್ಷು ಅಂತ ಕರೀತಾರೆ. ಅಂದರೆ ಯಾರಿಗೆ ಇದು ಆತ್ಮನು ಸ್ಪಷ್ಟವಾಗಿ ಯಾರಿಗೆ ಕಾಣಲ್ಪಟ್ಟಿತು, ಯಾರು ಆವೃತ್ತ ಚಕ್ಷುಗಳು ಅವರಿಗೆ ಕಂಡಿತು. ಆವೃತ್ತ ಚಕ್ಷುಗಳು ಅಂದರೆ ಯಾರು? ಸಂಸಾರದ ಪ್ರವಾಹಕ್ಕೆ ವಿರುದ್ಧವಾಗಿ ಶಬ್ದ ಸ್ಪರ್ಶಾದಿ ವಿಷಯಗಳಲ್ಲಿ ಮೋಹ ವ್ಯಾಮೋಹ ಅಂಟು ಅದರಲ್ಲಿ ರಮಣ ಮಾಡೋದು, ಅದರಲ್ಲಿ ತೊಡಗುವುದು, ಇವುಗಳಿಂದ ಯಾವನು ನಿವೃತ್ತನಾಗಿದ್ದ? ಆವೃತ್ತ ಚಕ್ಷು. ಅವನಿಗೆ ಮಾತ್ರ ಆತ್ಮ ಯಾಕೆ ಕಾಣಬೇಕು? ಸಹ ಏವಂ ಸಂಸ್ಕೃತ ಪ್ರತ್ಯೇಕ ಆತ್ಮಾನಂ ಪಶ್ಯತಿ. ಅವನು ಸಂಸ್ಕೃತವನ್ನು ಅಭ್ಯಾಸ ಮಾಡಿದ್ದರಿಂದಾಗಿ ಮತ್ತೆ ಸಂಸ್ಕೃತ ಅಂತ ಬರ್ತಾರೆ ನೋಡ್ರಿ, ಸಂಸ್ಕಾರವನ್ನು ಹೊಂದಿದ್ದರಿಂದಾಗಿ ಇವನಿಗೆ ಸಂಸ್ಕಾರ ಇಲ್ಲದ ಬಂತು. ಕಮಾಣ್ ಯಾರಪ್ಪ ಎಷ್ಟು ಯಾರು ಎಷ್ಟು ಅರ್ಥ ಮಾಡ್ಕೊಂಡು ನೋಡ್ತೇನೆ ಈಗ. ಇವನಿಗೆ ಸಂಸ್ಕಾರ ಹೇಗೆ ಬಂದು ಉಳಿದವರಿಗೆ ಯಾಕೆ ಸಂಸ್ಕಾರ ಬರಲಿಲ್ಲ? ಇವನು ಅಂತಃಕರಣದಿಂದ ಪ್ರಬುದ್ಧನಾಗಿದ್ದಾನೆ ಸ್ಟೆಪ್. ಇವನು ಅಂತಃಕರಣದ ಇವನು ಮಾತ್ರ ಪ್ರಬುದ್ಧನ ಯಾಕೆ ಆಗಬೇಕಾಯ್ತು ಅಂತಃಕರಣದಿಂದ, ಉಳಿದವರು ಯಾಕೆ ಆಗಲಿಲ್ಲ? ಅಂತಃಕರಣ ಶುದ್ಧಿ ಯಾವಾಗತ್ತದೆ? ಮತ್ತೆ ಇವನು ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ತಾನು ಮಾಡಿಕೊಂಡು ಹೋಗುವಂತಹ ವ್ಯಾವಹಾರಿಕ ಕರ್ಮಗಳನ್ನ ಈಶ್ವರ ಭಾವದಿಂದ ನಿರಪೇಕ್ಷ ಭಾವದಿಂದ ಮಾಡಿದ್ದರಿಂದಾಗಿ ಯಾವ ಕರ್ಮಗಳನ್ನು ಬಿಟ್ಕೊಟ್ಟಿಲ್ಲ. ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯ ನ ವಿದ್ಯತೆ. ಅವ ಯಾವುದನ್ನು ಬಿಟ್ಕೊಟ್ಟಿಲ್ಲ, ಮಾಡಿಕೊಂಡು ಹೋಗಬೇಕಾದ ಕರ್ಮಗಳನ್ನ ಮಾಡಿಕೊಂಡು ಹೋಗ್ತಾ ಇದ್ದಾನೆ. ಎಲ್ಲಿ ಬಿಟ್ಕೊಟ್ಟವನು? ಯಾವುದನ್ನು ಬಿಟ್ಕೊಟ್ಟಿಲ್ಲ, ಮುಂದುವರಿಸಿದ್ದ. ಅದು ಹೇಗೆ ಮುಂದುವರಿಸಿದ್ದಾನೆ? ಈಶ್ವರ ನಾನು ನನ್ನದು ಎನ್ನುವುದನ್ನು ಬಿಟ್ಟು ಅಂತ ಅವನು ಸಾಧನೆಯನ್ನು ಮಾಡಿದ್ದರಿಂದಾಗಿ ಅವನು ಸುಸಂಸ್ಕೃತ, ಅವನ ಸುಸಂಸ್ಕೃತನಾಗಿದ್ದಾನೆ. ಅರ್ಥಾತ್ ಶುದ್ಧ ಹೃದಯನಾಗಿದ್ದಾನೆ, ರಾಗದ್ವೇಷಗಳಿಂದ ರಹಿತವಾದಂತಹ ಶುದ್ಧ ಹೃದಯವಾಗಿದ್ದಾನೆ. ಶುದ್ಧ ಹೃದಯನೇ ಆಗಲೇಬೇಕು ಅಂತಿದೆಯಾ ನೋಡ್ರಿ? ಅವರು ಪ್ರೈಮ್ ಮಿನಿಸ್ಟರ್ ಆದರೂ ಅವ್ರ ಹೃದಯ ಶುದ್ಧ ಇದ್ದಿದ್ದಿಲ್ಲ, ಅವರು ಪ್ರೆಸಿಡೆಂಟ್ ಆದರೂ ಅವ್ರ ಹೃದಯ ಶುದ್ಧ ಇದ್ದಿದ್ದಿಲ್ಲ, ರಾಜ ಆದ ಇವನ ಹೃದಯ ಶುದ್ಧ ಇದ್ದಿಲ್ಲ, ಇವನು ಜ್ಞಾನಿ ಆದ ಇವನ ಹೃದಯವೂ ಶುದ್ಧ ಇಲ್ಲ ಅಂತ ಯಾಕೆ ಅನ್ಕೋಬಾರ್ದು? ಶುದ್ಧ ಹೃದಯ ಇಲ್ಲ ಅಂದ್ರೆ ಜ್ಞಾನಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಬಾಕಿ ಎಲ್ಲ ಜ್ಞಾನ ಪಡ್ಕೊಳ್ಳಿಕ್ಕೆ ಹೃದಯ ಶುದ್ಧಿ ಇರಬೇಕಂತ ಏನು ನಿಯಮ ಇಲ್ಲ. ವಿಜ್ಞಾನಿ ಆಗಿದ್ದಾನೆ ಅವ್ರು ತಮ್ಮನ್ನು ಕೊಲೆ ಮಾಡಿರ್ತಾನೆ, ಚಾನ್ಸ್ ಅವನೂ ಇಲ್ಲ. ಇನ್ನು ಚಂದ ಹೇಳಬಹುದು, ನಿರಕ್ಷರ ಕುಕ್ಷಿಗಳೇ ದರೋಡೆ ಮಾಡಬೇಕು ಅಂತ ನಿಯಮ ಅದನು ಏನು ಜ್ಞಾನ ಡಿಗ್ರಿ ಅವರು ದರೋಡೆ ಮಾಡ್ತಾರೆ ಇಲ್ಲ. ಉಗ್ರವಾದಿಗಳಂತ ನಾವೇನು ಓದ್ತೀವಿ, ಇವರೆಲ್ಲರೂ ಡಬಲ್ ಡಿಗ್ರಿ ಟ್ರಿಪಲ್ ಡಿಗ್ರಿ ಎಲ್ಲ ಹೈಲಿ ಎಜುಕೇಟೆಡ್. ಅಲ್ಲಿ ಶೃಂಗೇರಿ ಬಾರ್ಡರ್ ಒಳಗೆ ನಕ್ಸಲೈಟ್ಸ್ ಅಂತ ಗೊತ್ತೇವೆ ನಾವು, ಅವ್ರೇನದ ಅದೇ ಊರಿನ ಬಿ ಎಸ್ ಸಿ ಬಿ ಎಡ್ ಗ್ರಾಜ್ಯುಯೇಟ್ ಯಂಗ್ಸ್ಟರ್ಸ್. ಆ ಜನ ಕಳ್ತನದ ಬಂದು ಕರ್ಕೊಂಡು ಹೋಗಿ ಬ್ರೈನ್ ವಾಶ್ ಮಾಡಿ ಟ್ರೈನಿಂಗ್ ಕೊಟ್ಟು ನಕ್ಸಲೈಟ್ ಮಾಡಿ ಬಿಡ್ತಾರೆ, ಅದೇ ಊರಿಗೆ ಬಿಡ್ತಾರೆ. ಬುದ್ಧಿನೇ ಇಲ್ಲ ಜನಕ್ಕೆ. ಸೊ ಇವನಿಗೆ ಆತ್ಮಜ್ಞಾನ ಮಾತ್ರ ಯಾಕಾಯಿತು ಅಂತಂದ್ರೆ ಈ ಕಾರಣದಿಂದಾಗ ಆಯಿತು. ಇವನು ಸುಸಂಸ್ಕೃತನಾಗಿದ್ದಾನೆ. ಸಂಸ್ಕೃತ ಪ್ರತ್ಯಗಾತ್ಮನ ಪಶ್ಯತಿ ನ ಹಿ ಬಾಹ್ಯ ವಿಷಯ ಆಲೋಚನ ಪರತ್ವಂ ಪ್ರತ್ಯಗಾತ್ಮ ಈ ಕ್ಷಣ ಚ ಏಕಸ್ಯ ಸಂಭವತಿ. ಹೊರಗ ವಿಷಯಗಳ ಆಲೋಚನೆ ಮಾಡೋದು, ಒಳಗ ಆತ್ಮನನ್ನು ನೋಡೋದು ಎರಡು ಒಂದೇ ಟೈಮಿಗೆ ಸಾಧ್ಯ ಇಲ್ಲ. ನೋಡೋದು ವಿವೇಕದಿಂದ ನೋಡೋದು, ವಿವೇಕದಿಂದ ಒಂದನ್ನು ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಪ್ರವೃತ್ತಿಯನ್ನು ಮಾತ್ರ ನೋಡ್ಲಿಕ್ಕೆ ಆಗ್ತದೆ ವಿವೇಕದಿಂದ. ಒಂದು ಪ್ರವೃತ್ತಿಯಲ್ಲಿ ಒಳಗಡೆ ನೋಡು, ಹೊರಗಡೆ ನೋಡು. ಒಳಗೆ ನೋಡಿದ್ರೆ ನಾನೇ ಆತ್ಮ, ಹೊರಗಡೆ ನೋಡಿದ್ರೆ ಅನೇಕ ವಿಷಯಗಳು, ಎರಡು ಒಂದೇ ಟೈಮಿಗೆ ಆಡಬೇಕು ಅಂತ ಸಾಧ್ಯ ಇಲ್ಲ. ಹೌದು, ಭಾಗ್ಯ ವಿಷಯ ಆಲೋಚನಾ ಪರತ್ವ ಪ್ರತ್ಯಗಾತ್ಮ ಈ ಕ್ಷಣಂಚ ಏಕಸ್ಯ ನ ಸಂಭವತಿ. ಒಂದೇ ಸಮಯಕ್ಕೆ ಎರಡು ಕಾರ್ಯ ಆಗಲಿಕ್ಕೆ ಸಾಧ್ಯವಿಲ್ಲ. ಹೌದೋ? ಕಿಮರ್ಥಂ ಪುನಃ ಇತ್ತಂ ಮಹತಾ ಪ್ರಯಾಸೇನ ಸ್ವಭಾವ ಪ್ರವೃತ್ತಿ ನಿರೋಧಂ ಕೃತ್ವಾ ಧೀರಃ ಪ್ರತ್ಯಗಾತ್ಮಾನಂ ಪಶ್ಯತೀತಿ. ಇತಿ ಉಚ್ಯತೆ ಅಮೃತತ್ವಂ ಅಮರಣ ಧರ್ಮತ್ವಂ ನಿತ್ಯ ಸ್ವಭಾವತಾಂ ಇಚ್ಛನ್ ಆತ್ಮನಃ ಇತ್ಯರ್ಥಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ.